ವಿ ಸೋಮಣ್ಣ. ಧರ್ಮಸ್ಥಳ ಪ್ರಕರಣ, ವಿದೇಶಿ ಹಣದ ಹರಿವಿನ ಕುರಿತಂತೆ ಕೇಂದ್ರ ಸರ್ಕಾರ ಪರಿಶೀಲನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ನಾಳೆ ಬೆಂಗಳೂರಿನಲ್ಲಿ ಶಿಲ್ಪ ಸಮಾಗಮ ಮೇಳ, ಕೇಂದ್ರ ಸಚಿವರಾದ ವೀರೇಂದ್ರ ಕುಮಾರ್ ಹಾಗೂ ರಾಮದಾಸ್ ಅಠಾವಳೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಶರೀರದ ಅಂಗಗಳಲ್ಲಿ ಯಾವುದೇ ದೋಷ ಅಥವಾ ಕೊರತೆ ಯಾರೂ ಬಯಸಿ ಬರುವುದಿಲ್ಲ. ಅದು ಹುಟ್ಟಿನಿಂದ ಬಂದಿರಬಹುದು ಅಥವಾ ಆಕಸ್ಮಿಕವಾಗಿ ಅಪಘಾತದಿಂದಾಗಿ ಬಂದಿರಬಹುದು. ಎಲ್ಲರಂತೆ ಜೀವಿಸುವ ಹಕ್ಕು ದಿವ್ಯಾಂಗರಿಗಿದೆ. ದಿವ್ಯಾಂಗರ ಬಗ್ಗೆ ಕೇವಲ ಅನುಕಂಪ ತೋರಿಸದೆ ಅವರು ಸ್ವತಂತ್ರವಾಗಿ ಧೈರ್ಯದಿಂದ ಬಾಳುವ ವಾತಾವರಣವನ್ನು ಸೃಷ್ಟಿಸುವುದು ನಾಗರಿಕ ಸಮಾಜದ ಕರ್ತವ್ಯ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ರೂಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಸಾಧನೆ ಪರಮ ಪರ ತಪವೇ ಸಾಧನೆಯ ಓಂಕಾರ. ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ? ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ? ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ? ತಿಳಿಯಬೇಕು ಗೆಲುವ ಕೊಟ್ಟು ಗೆದ್ದರೆ ಇಲ್ಲಿ ಜೀವನ ಉಂಟು, ಬಾಳು ನಿನ್ನ ದಾರಿಲಿ, ಲೋಕ ನಿನ್ನ ಕೈಯಲ್ಲಿ, ಸತ್ಯ ನಿನ್ನ ಎದುರಲ್ಲುಂಟು, ಬಿಚ್ಚು ನಿನ್ನ ಬುದ್ಧಿ. ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಗೆಲುವಿನ ಗುಟ್ಟು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ. ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ದ್ರವ ರೂಪದ ಗೊಬ್ಬರಗಳ ಬಳಕೆ, ಈ ಕುರಿತು ಡಾಕ್ಟರ್ ಸುಜಾತ HT ಸಹಾಯಕ ಪ್ರಾಧ್ಯಾಪಕರು, ಬೇಸಾಯ ಶಾಸ್ತ್ರ ವಿಭಾಗ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಜಾತ HT, ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿಯಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನ ಸಾವಯವ ಕೃಷಿಯಲ್ಲಿ ಬಳಸುವಂತಹ ದ್ರವರೂಪ ಗೊಬ್ಬರದ ಬಳಕೆಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ನಮ್ಮ ರೈತರು ರಾಸಾಯನಿಕ ಗೊಬ್ಬರಗಳನ್ನ ಅತಿಯಾಗಿ ಬಳಸ್ತಾ ಇದ್ದಾರೆ. ಸೊ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ, ಯೂರಿಯಾ ಅಂತಹ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಸಾವಯವ ಪದಾರ್ಥಗಳನ್ನ ಕೂಡ ಕಡಿಮೆ ಬಳಸ್ತಾ ಇದ್ದಾರೆ. ಕೊಟ್ಟಿಗೆ ಗೊಬ್ಬರ, ಎರೆಹುಳದ ಗೊಬ್ಬರ, ಹಸಿರೆಲೆ ಗೊಬ್ಬರ ಇವನ್ನೆಲ್ಲ ಕಡಿಮೆ ಬಳಸ್ತಾ ಇದ್ದಾರೆ, ಮಿತವಾಗಿ ಬಳಸ್ತಾ ಇದ್ದಾರೆ. ಸೊ ಈ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮತ್ತು ಸಾವಯವ ಗೊಬ್ಬರಗಳ ಮಿತ ಬಳಕೆಯಿಂದಾಗಿ ಭೂಮಿಯು ಫಲವತ್ತತೆಯನ್ನ ಕಳ್ಕೊಂತಾ ಇದೆ, ಉತ್ಪಾದನಾ ಶಕ್ತಿಯನ್ನ ಕಳ್ಕೊಂತಾ ಇದೆ. ಸೊ ಇದರಿಂದಾಗಿ ಉತ್ತಮ ಗುಣಮಟ್ಟದ ಮತ್ತು ಸ್ಥಿರವಾದ ಮತ್ತು ನಿರಂತರವಾದ ಇಳುವರಿಯನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸೋದು ತುಂಬಾ ಪ್ರಾಮುಖ್ಯ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಎಲ್ಲಾ ಕಾರಣಗಳನ್ನ ನೋಡಿಕೊಂಡು ಸಾವಯವ ಕೃಷಿ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಾವಯವ ಕೃಷಿಯಲ್ಲಿ ದ್ರವರೂಪದ ಬಳಕೆ ತುಂಬಾ ಹೆಚ್ಚಾಗ್ತಾ ಇದೆ. ಸೊ ಈ ಸಾವಯವ ಗೊಬ್ಬರಗಳು ಯಾವ್ಯಾವಪ್ಪ ಅಂತ ನೋಡಿದ್ರೆ ಹಸುವಿನ ಸಗಣಿ, ಗಂಜಲ, ಇತರೆ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಮೂಲದ ಪದಾರ್ಥಗಳನ್ನ ಬಳಸ್ಕೊಂಡು ನಾವೇನು ತಯಾರು ಮಾಡ್ತೀವಿ ಇವುಗಳನ್ನ ನಾವು ಸಾವಯವ ಗೊಬ್ಬರಗಳು, ಸಾವಯವ ದ್ರವರೂಪದ ಗೊಬ್ಬರ ಅಂದ್ರೆ ಲಿಕ್ವಿಡ್ ಅಲ್ಲಿ ಇರುವಂತದ್ದು ದ್ರವರೂಪದ ಗೊಬ್ಬರಗಳಂತ ಕರಿತೀವಿ. ಇವೆಲ್ಲವನ್ನ ನಾವು ಯಾವ್ಯಾವ ಇದಾವೆ ಅಂತ ನೋಡಿದ್ರೆ ಒಂದು ಕಡೆಯಿಂದ ಒಂದು ಜೀವರಸಸಾರ ಅಂತ ಒಂದು ಬರುತ್ತೆ, ಬಯೋಡೈಜೆಸ್ಟರ್ ಅಂತ ಕರಿತೀವಿ. ಬಯೋಡೈಜೆಸ್ಟರ್ ದ್ರಾವಣ, ಎರೆ ಜಲ, ಜೀವಾಮೃತ, ಪಂಚಗವ್ಯ, ಸಸ್ಯಾಮೃತ, ಅಮೃತ್ ಪಾನಿ, ನಂದಿನಿ, ಇಎಂ ಸೂಕ್ಷ್ಮಾಣ ದ್ರಾವಣ ಮತ್ತು ಬೀಜಾಮೃತ. ಸೊ ಇವೆಲ್ಲವೂ ಕೂಡ ಸಾವಯವ ಕೃಷಿಯಲ್ಲಿ ಬಳಸುವಂತಹ ದ್ರವರೂಪ ಗೊಬ್ಬರಗಳು. ಸೊ ಇಲ್ಲಿ ಇವನ್ನು ತಯಾರು ಮಾಡಿಕೊಳ್ಳುವಂತಹ ವಿಧಾನವನ್ನ ನೋಡೋಣ ಒಂದೊಂದಾಗಿ. ಮೊದಲನೇದು ಬಯೋಡೈಜೆಸ್ಟರ್ ದ್ರಾವಣ, ಬಯೋಡೈಜೆಸ್ಟರ್ ದ್ರಾವಣ ಅಥವಾ ಜೀವರಸಸಾರ ದ್ರಾವಣ. ಸೊ ಇದಕ್ಕೆ ತೊಟ್ಟಿಯನ್ನ ಕಟ್ಕೋಬೇಕಾಗುತ್ತೆ, ಸಿಮೆಂಟ್ ತೊಟ್ಟಿ. ಈ ತೊಟ್ಟಿಯ ಅಳತೆ ಎಷ್ಟಿರ್ಬೇಕಪ್ಪ ಅಂದ್ರೆ 10-12 ಉದ್ದ, 6 ಅಗಲ, 4-5 ಎತ್ತರದ ತೊಟ್ಟಿಯ ಸಿಮೆಂಟ್ ತೊಟ್ಟಿಯನ್ನ ಕಟ್ಕೋಬೇಕು. ಇದರಲ್ಲಿ 2 ಭಾಗ ಮಾಡ್ಕೋಬೇಕು, 3 ಒಂದು ಭಾಗ ಮತ್ತೆ 8-9 ಒಂದು ಭಾಗ. 3 ಇರುವಂತ ಒಂದು ಭಾಗವನ್ನ ಜೀವರಸಸಾರ ಏನ್ ತಯಾರಾಗುತ್ತೆ ಅದರಿಂದ ಬಂದಿದ್ದನ್ನ ಶೇಖರಣೆ ಮಾಡ್ಕೊಳ್ಳೋ ತೊಟ್ಟಿ ತರ ಮಾಡ್ಕೋಬೇಕು, ಸ್ಟೋರೇಜ್ ತೊಟ್ಟಿ ತರ. ಮತ್ತೆ ಇನ್ನೊಂದು 8-9 ತೊಟ್ಟಿಯನ್ನ ಭಾಗವನ್ನ ನಾವು ಅದನ್ನ ಬಯೋಡೈಜೆಸ್ಟರ್ ಪ್ರಿಪರೇಷನ್ಗಾಗಿ ತಯಾರು ಮಾಡ್ಕೊಳಕ್ಕಾಗಿ ಮಾಡ್ಕೋಬೇಕಾಗತ್ತೆ, ಬಯೋಡೈಜೆಸ್ಟರ್ ತೊಟ್ಟಿಯಾಗಿ. ಸೊ ಇಲ್ಲಿ ತಯಾರಿಸುವ ವಿಧಾನ ಹೇಗೆ ಅಂತ ನೋಡಿದ್ರೆ ಕೊಟ್ಟಿಗೆಲ್ ಸಿಗೋ ಸಗಣಿ, ಗಂಜಲ ಮತ್ತೆ ಸುತ್ತಮುತ್ತ ಇರುವಂತಹ ಸಸ್ಯಗಳು, ಸಸ್ಯಗಳಲ್ಲಿ ಹೆಚ್ಚಾಗಿ ಔಷಧೀಯ ಗುಣ ಇರತಕ್ಕಂತ ಸಸ್ಯಗಳನ್ನ ನಾವು ಬಳಸ್ತೀವಿ. ಉದಾಹರಣೆಗೆ ಲಕ್ಕಿ, ಎಕ್ಕೆ ಗಿಡ, ಅಡಸಾಲ ಗಿಡ, ಬೇವು, ಸೀತಾಫಲ, ಬಚ್ಚೆ, ಚದುರಂಗ, ಕತ್ತಾಳೆ, ಹೊಂಗೆ, ಕಣಗಲೆ ಮತ್ತೆ ಬಟ್ಟಲ ಹೂ ಅಂತ, ಮತ್ತೆ ಪಾರ್ಥೇನಿಯಂ ಕೂಡ ನಾವು ಬಳಸಬಹುದು, ಅಥವಾ ಸುತ್ತಮುತ್ತ ಇರುವಂತಹ ಇತರ ಕಳೆಗಳನ್ನ ಕೂಡ ನಾವು ಬಳಸಬೇಕಾಗುತ್ತೆ. ಸೊ ಈ ಎಲ್ಲ ಸಿಗುವಂತ ಸಸ್ಯಗಳನ್ನ ನಾವು ತೊಟ್ಟಿಯಲ್ಲಿ ಹಾಕಿ ಸಾಕಷ್ಟು ನೀರನ್ನ ಮಿಶ್ರಣ ಮಾಡಿ ಅದಕ್ಕೆ 10-15 ಕಳೆಯಕ್ಕೆ ಬಿಡಬೇಕಾಗುತ್ತೆ. 10-15 ಕಳೆದಾದ್ಮೇಲೆ ಚೆನ್ನಾಗಿ ಅದನ್ನ ಸೋಸ್ಕೊಂಡು ನೀರಾವರಿ ನೀರಿನ ಜೊತೆ ನಾವು ಕೊಡಬಹುದು, ಅಥವಾ ಸಿಂಪರಣೆ ಕೂಡ ಮಾಡಬಹುದು. ಹಾಗೆ ಇದು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸೋದು ಅಲ್ದೇನೆ ಇಳುವರಿನೂ ಕೂಡ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಜೀವಾಮೃತ ಅಂತ ಹೇಳಿ, ಈ ಜೀವಾಮೃತ ಹೇಗೆ ತಯಾರು ಮಾಡೋದು ಅಂತ ನೋಡಿದ್ರೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು 10 ಆಕಳ ಸಗಣಿ, 10 ಗೋಮೂತ್ರ, 2 ಬೆಲ್ಲ, 2 ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತೆ ಒಂದು 500 ಅರಳಿ ಅಥವಾ ಬನ್ನಿ ಮತ್ತು ಅಥವಾ ಆಲದ ಗಿಡಗಳ ಕೆಳಗಿರುವ ಮಣ್ಣು ಅಥವಾ ಬದುವಿನ ಮಣ್ಣು, ಉತ್ತದ ಮಣ್ಣು. ಒಂದು ವಾರದವರೆಗೆ ಇದನ್ನ ಚೆನ್ನಾಗಿ ಕಲಸಿ ಕೋಲಿನಿಂದ ತಿರುಗ್ತಾ ಇರಬೇಕಾಗುತ್ತೆ. ಇವೆಲ್ಲವನ್ನ ಕಲಸ್ಕೊಂಡು ನೆಕ್ಸ್ಟ್ ಬೆಳಿಗ್ಗೆ ಸಂಜೆ ಒಂದು ವಾರದವರೆಗೆ ಎಡದಿಂದ ಬಲಕ್ಕೆ ವೃತ್ತಾಕಾರವಾಗಿ ನಾವು ಮಿಶ್ರಣವನ್ನ ಮಾಡಬೇಕಾಗುತ್ತೆ. ಮಿಶ್ರಣ ಮಾಡಿದ ನಂತರ ಇದನ್ನ ನಾವು ಸೋಸ್ಕೊಂಡು ಸಿಂಪರಣೆ ಕೂಡ ಮಾಡಬಹುದು, ಅಥವಾ ನಾವು ನೀರಿನ ಜೊತೆ ಕೂಡ ನಾವು ಕೊಡಬಹುದು. ಸಾಮಾನ್ಯವಾಗಿ ಇದನ್ನ 200 ನೀರಿಗೆ ಮಿಶ್ರಣ ಮಾಡಿಕೊಂಡು 1 ನಾವು ಸಿಂಪರಣೆಯನ್ನ ಮಾಡ್ತೇವೆ. ಸೊ ಇನ್ನೊಂದು ಇದೇ ರೀತಿಯಾಗಿರುವಂತಹ ದ್ರವರೂಪದ ಗೊಬ್ಬರ ಅಂದ್ರೆ ಪಂಚಗವ್ಯ. ಸೊ ಇಲ್ಲಿ 7 ಆಕಳ ಸಗಣಿ, 1 ತುಪ್ಪ ಮತ್ತು 3 ಗೋಮೂತ್ರ ಮತ್ತೆ 10 ನೀರು ಬೇಕಾಗುತ್ತೆ. ಇದರ ಜೊತೆಗೆ 3 ಕಬ್ಬಿನ ಹಾಲು, 2 ಆಕಳ ಹಾಲು ಮತ್ತೆ ಆಕಳ ಮೊಸರು ಕೂಡ 2 ಬೇಕು. ತೆಂಗಿನ ಎಳನೀರು 2-3 ಮತ್ತೆ ಈಸ್ಟ್ ಅಂತ ಹೇಳ್ತೀವಿ ಅದೊಂದು 100 ಬೆಲ್ಲ 1-3 ಅಥವಾ 2.5 ಒಂದು 10-12 ಕಳಿತ ಬಾಳೆಹಣ್ಣು, ಮಾಗಿದ ಬಾಳೆಹಣ್ಣು ಬೇಕಾಗುತ್ತೆ. ಸೊ ಇಲ್ಲಿ ಮೊದಲು ನಾವು ಫಸ್ಟಿಗೆ ಸಗಣಿಯನ್ನ ಮತ್ತೆ ತುಪ್ಪವನ್ನ ಮಿಶ್ರಣ ಮಾಡಿಕೊಂಡು ಇಟ್ಕೋಬೇಕು. ಒಂದೆರಡು ದಿನ ಸಗಣಿ ಮತ್ತೆ ತುಪ್ಪನ 2 ಮಿಶ್ರಣ ಮಾಡಿದ ಆದ್ಮೇಲೆ 3 ಗೋಮೂತ್ರವನ್ನ ನೀರನ್ನ ಆಡ್ ಮಾಡಬೇಕು ಮತ್ತೆ 15 ದಿನ ಬಿಡಬೇಕು. 15 ದಿನ ಆದ್ಮೇಲೆ ಇದಕ್ಕೆ ಕಬ್ಬಿನ ಹಾಲು, ಆಕಳ ಹಾಲು, ಮೊಸರು, ತೆಂಗಿನ ಎಳ್ನೀರು, ಆಮೇಲೆ ಈ ಬೆಲ್ಲ, ಕಡಿತ ಬಾಳೆಹಣ್ಣು ಇವನ್ನೆಲ್ಲ ಹಾಕಿ ಮಿಶ್ರಣ ಮಾಡಿ ಒಂದೊಂದು ವಾರ ಬಿಡಬೇಕು. ಸೊ ಇದು ಟೋಟಲ್ ಒಂದು 15 ದಿನ, 2 ವಾರದಲ್ಲಿ, ಒಂದು 15 ದಿನಗಳ ನಂತರ ಇದನ್ನ ಬಳಸ್ಕೋಬಹುದು. ಇದನ್ನ ಸೋಸ್ಕೊಂಡು ನಾವು ನೀರಿನ ಜೊತೆ ಕೊಡಬಹುದು ಅಥವಾ ಸಿಂಪರಣೆ ಮಾಡಬಹುದು. ಮೇಜರ್ ಆಗಿ ಸಿಂಪರಣೆಯನ್ನ ಮಾಡ್ತೇವೆ. ನಾವು ಸಿಂಪರಣೆಯನ್ನು ಮಾಡುವಾಗ 1.5% ದ್ರಾವಣವನ್ನ ನಾವು ತಯಾರು ಮಾಡ್ಕೊಳ್ತೇವೆ. ಅಂದ್ರೆ 1 ಎಕರೆಗೆ 250 ಲೀಟರ್ ಸಿಂಪರಣ ದ್ರಾವಣವನ್ನ ತಯಾರು ಮಾಡಿಕೊಂಡು ನಾವು ಮಾಡ್ತೇವೆ. 5% ದ್ರಾವಣ ಅಂತ ಹೇಳಿದ್ರೆ 100 ಲೀಟರ್ ನೀರಿಗೆ 5 ಲೀಟರ್ ದ್ರಾವಣವನ್ನ ಅಂದ್ರೆ ಪಂಚಗವ್ಯವನ್ನ ನಾವು ಸೇರಿಸ್ಕೋಬೇಕು. ಇದನ್ನ ಹೂ ಬಿಡೋ ಸಮಯದಲ್ಲಿ ಹೆಚ್ಚಾಗಿ ನಾವು ಸಿಂಪರಣೆ ಮಾಡ್ತೀವಿ. ಹೂ ಬಿಡೋ ಸಮಯದಲ್ಲಿ ಮತ್ತೆ ಹೂ ಬಿಟ್ಟಾಗಿ 1-15 ದಿನಗಳ ನಂತರ ಅಂದ್ರೆ 2 ಸಲ ಸಿಂಪರಣೆಯನ್ನ, 2 ಬಾರಿ ಸಿಂಪರಣೆಯನ್ನ ನಾವು ಮಾಡ್ತೇವೆ. ಎಕರೆಗೆ 1.20 ಲೀಟರ್ ದ್ರಾವಣವನ್ನ ಕೂಡ ನಾವು ನೀರಿನ ಜೊತೆ ಕೊಡಬಹುದು. ನೀರಿನ ಜೊತೆ ಬೇಕಾದ್ರೆ ಕೊಡಬಹುದು ಅಥವಾ ಸಿಂಪರಣೆ ಕೂಡ ಮಾಡಬಹುದು. ಸೊ ಇನ್ನೊಂದು ಇದೇ ತರದ ದ್ರವ ರೂಪದ ಗೊಬ್ಬರ ಅಂತ ಹೇಳಿದ್ರೆ ಎರೆಜಲ. ಎರೆಜಲ ಇಲ್ಲಿ ಒಂದು ಕಂದು ಬಣ್ಣದ ದ್ರಾವಣ ಇರುತ್ತೆ. ಇದನ್ನ ಎರೆಹುಳು ತಯಾರು ಮಾಡುವಂತಹ ಗೊಬ್ಬರದ ಘಟಕಗಳಿರ್ತವಲ್ಲ ಅಲ್ಲಿಂದ ಸಂಗ್ರಹಿಸಲಾಗುತ್ತೆ. ಸೊ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸೂಕ್ಷ್ಮ ಜೀವಿಗಳು ಮತ್ತು ಪೋಷಕಾಂಶಗಳು ಕೂಡ ಇರುತ್ತೆ. ಸೊ ಎರೆಜಲವನ್ನ ನಾವು ಬೆಳೆಗಳ ಮೇಲೆ ಡೈರೆಕ್ಟ್ ಆಗಿ ನಾವು ಸಿಂಪರಣೆಯನ್ನ ಮಾಡಬಹುದು. ಸೊ ಎರೆಹುಳು ಗೊಬ್ಬರ ತಯಾರಿಕಾ ಘಟಕದಲ್ಲಿ ನಾವು ಸಿಮೆಂಟಿನ ತೊಟ್ಟಿ ಮಾಡ್ಕೊಂಡಿರ್ತೀವಿ, ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ ಇಟ್ಕೋಬಹುದು ಅಥವಾ ಪ್ಲಾಸ್ಟಿಕ್ ಟ್ರೇನ್ ಅಲ್ಲಿ ಮಾಡ್ಕೋಬಹುದು ಅಥವಾ ಮಣ್ಣಿನ ಗಡಿಗೆಯಲ್ಲೂ ಕೂಡ ನಾವು ಎರೆಹುಳು ಗೊಬ್ಬರ ಜೊತೆಗೆ ಎರೆಹುಳು ಇರುವಂತ ಗೊಬ್ಬರವನ್ನ ತಗೊಂಡು ಅಥವಾ ತೊಟ್ಟಿ, ಏನು ನಾವು ಎರೆಹುಳು ಗೊಬ್ಬರ ಮಾಡಕ್ಕೆ ಅಂತ ತೊಟ್ಟಿ ಮಾಡ್ಕೊಂಡಿರ್ತೀವಿ, ತೊಟ್ಟಿಯಲ್ಲೇನೆ ಕೆಳಭಾಗದಲ್ಲಿ ನಾವು ಹೋಲ್ ಅನ್ನ ಹಾಕಿ ಪೈಪ್ ಅನ್ನ ಹಾಕಿ ಇಟ್ಕೋಬಹುದು ಅಥವಾ ಒಂದು ಡ್ರಮ್ ತಗೊಂಡ್ರೆ ಕೆಳಗಡೆ ಹೋಲ್ ಮಾಡಿಕೊಂಡು ನಲ್ಲಿ ತರ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ನಾವು ಮೆಷಿನ್ ಎಲ್ಲ ಹಾಕೊಂಡು ಒಂದು ಸೆಟಪ್ ಅನ್ನ ತಯಾರು ಮಾಡ್ಕೊಂಡು ಇಟ್ಕೋಬಹುದು. ಇದ್ರ ಮೇಲ್ಗಡೆ ಈ ಗೊಬ್ಬರ ಮತ್ತೆ ಏನು ಹುಳು ಇರುತ್ತಲ್ಲ ಅದ್ರ ಮೇಲ್ಗಡೆ ನೀರನ್ನ ಹಾಕ್ಬೇಕು ಚೆನ್ನಾಗಿ. ನೀರನ್ನ ಸಿಂಪರಣೆ ಮಾಡೋದ್ರಿಂದ ಸೊ ಆ ಗೊಬ್ಬರ ಮತ್ತೆ ಹುಳುಗಳು ತೊಳ್ಕೊಂಡು ಕೆಳಗಡೆ ನೀರು ಹೊರಗಡೆ ಬರುತ್ತೆ ಸೋಸ್ಕೊಂಡು. ಸೊ ಈ ನೀರು ತೊಳೆದುಕೊಂಡು ಬರೋಂತ ನೀರನ್ನೇ ನಾವು ಎರೆಜಲ ಅಂತ ಹೇಳಿ ಸಂಗ್ರಹವನ್ನು ಮಾಡ್ತೇವೆ. ಈ ಎರೆಜಲ ಕೂಡ ನಾವು 20-25% ಪ್ರಮಾಣದಲ್ಲಿ ನಾವು ಬೆಳೆಗಳಿಗೆ ಸಿಂಪರಣೆಯನ್ನ ಮಾಡಬಹುದು. ಇನ್ನೊಂದು ಸಸ್ಯಾಮೃತ ಅಂತ ಬರುತ್ತೆ. ಈ ಸಸ್ಯಾಮೃತ ಕೂಡ 50 ಕೆಜಿ ನಾಟಿ ಹಸುವಿನ ಸಗಣಿಯನ್ನು ತಗೊಂಡು ಅದಕ್ಕೊಂದು 1/2 ಕೆಜಿ ಜೇನುತುಪ್ಪ, 1-2 ಲೀಟರ್ ಎಳ್ನೀರು ಮತ್ತೆ 1-5 ಲೀಟರ್ ಮಜ್ಜಿಗೆ ಮತ್ತೆ 200 ಲೀಟರ್ ನೀರು ಹಾಕಿ ಕಲಸ್ಕೊಂಡು 1 ವಾರದವರೆಗೆ ಬಿಟ್ಟು 1 ವಾರ ಆದ್ಮೇಲೆ 1%, 5% ದ್ರಾವಣವನ್ನ ತಯಾರಿಸಿಕೊಂಡು ಸಿಂಪರಣೆಯನ್ನ ಮಾಡಬಹುದು. 1 ಎಕರೆಗೆ 250 ಲೀಟರ್ನಷ್ಟು ದ್ರಾವಣವನ್ನ ಸಿಂಪರಣೆ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದೇ ರೀತಿ ಅಮೃತಪಾನಿ ಅಂತ ಕೂಡ ಒಂದು ದ್ರಾವಣ ಇದೆ. ಸೊ ಇದ್ರಲ್ಲಿ ಕೂಡ ಸಗಣಿ 1/10 ಕೆಜಿ ತಗೊಂಡು ಬಯೋಗ್ಯಾಸ್ ಬಗಡ ಏನ್ ಬರುತ್ತೆ, ಬಯೋಗ್ಯಾಸ್ಗೆ ಅಂತ ನಾವು ಬಗಡ ಸಗಣಿನ ಕಲಸಿ ಬಯೋಗ್ಯಾಸ್ ತಯಾರು ಮಾಡಿ ಅದು ಉಳಿದಿರೋ ಬಗಡ ಇರುತ್ತಲ್ಲ ಅದು 1-15 ಲೀಟರ್, ಜೇನುತುಪ್ಪ 1/500 ಗ್ರಾಂ ಮತ್ತೆ ಆಕಳ ತುಪ್ಪ 1/4 ಕೆಜಿ, ನೀರು 1/50 ಲೀಟರ್ ತಗೊಂಡು ಚೆನ್ನಾಗಿ ಬಳಸಿ 1 ದಿವಸ ಚೆನ್ನಾಗಿ ಇದನ್ನ ಕಳಿಸ್ಬೇಕು. ಅದಾದ್ಮೇಲೆ ಸೋಸ್ಬೇಕು. ಅಮೃತಪಾನಿಯನ್ನ 10% ಪ್ರಮಾಣದಲ್ಲಿ ನಾವು ಬೆಳೆಗಳಿಗೆ ಸಿಂಪರಣೆಯನ್ನು ಮಾಡಬಹುದು ಅಥವಾ ನೀರಾವರಿ ನೀರಿನ ಜೊತೆ ಕೂಡ ನಾವು ಕೊಡಬಹುದು. ಸಿಂಪರಣೆ ಮಾಡೋದಾದ್ರೆ ಎಕರೆಗೆ ಸುಮಾರು 1-250 ಲೀಟರ್ನಷ್ಟು ದ್ರಾವಣದ ಅವಶ್ಯಕತೆ ಇರುತ್ತದೆ. ಮತ್ತೆ ಇನ್ನೊಂದು ಇಎಂ ಸೂಕ್ಷ್ಮಾಣು ದ್ರಾವಣ ಅಂತ ಹೇಳಿ ಒಂದು ಬರುತ್ತೆ. ಇದು ಪರಿಣಾಮಕಾರಿ ಸೂಕ್ಷ್ಮ ಜೀವಿಗಳನ್ನ ಮತ್ತು ಎಫೆಕ್ಟಿವ್ ಅಂತ ಹೇಳ್ತೀವಿ ಪ್ರಯೋಜನಕಾರಿಯಾಗಿರ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳನ್ನ ತಗೊಂಡು ಮಿಶ್ರಣ ಮಾಡಿರ್ತಾರೆ. ಸೂಕ್ಷ್ಮಾಣು ಜೀವಿಗಳ ಒಂದು ಮಿಶ್ರಣ ಇದು ಇಎಂ ಸೂಕ್ಷ್ಮಾಣು ದ್ರಾವಣ. ಸೊ ಇಲ್ಲಿ ಮಣ್ಣು ಮತ್ತು ಸಸ್ಯಗಳ ಸೂಕ್ಷ್ಮ ಜೀವಿಗಳ ವೈವಿಧ್ಯತೆಯನ್ನ ಹೆಚ್ಚಿಸಲು ಈ ದ್ರಾವಣವನ್ನ ಇನಾಕ್ಯುಲೆಂಟ್ ಆಗಿ ನಾವು ಬಳಸಬಹುದು. 300 ಲೀಟರ್ ಅಳತೆಯ ಪ್ಲಾಸ್ಟಿಕ್ ಡ್ರಮ್ಗೆ 200 ಲೀಟರ್ ನೀರನ್ನ ಹಾಕಿ ಅದಕ್ಕೆ 1 ಕೆಜಿ ಮೊಲಾಸಿಸ್ ಅಥವಾ 1 ಕೆಜಿ ಸಾವಯವ ಬೆಲ್ಲವನ್ನ ಹಾಕಿ 1 ಚಮಚ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ದ್ರಾವಣವನ್ನ ಡ್ರಮ್ಮಿನ ಬಾಯಿಯನ್ನ ಗಾಳಿ ಆಡದಂಗೆ ನೀಟಾಗಿ ಮುಚ್ಚಿಟ್ಕೋಬೇಕು. ಗಾಳಿ ಆಡದಂಗೆ ನೆರಳಿನಲ್ಲಿ ಮುಚ್ಚಿಟ್ಟು ಪ್ರತಿದಿನ 2 ಬಾರಿ ಅದನ್ನ ಅಲುಗಾಡಿಸ್ತಾ ಇರಬೇಕು. ಸೊ 15 ದಿನಗಳ ಆದ್ಮೇಲೆ ಇಎಂ ದ್ರಾವಣ ತಯಾರಾಗುತ್ತೆ. ಇದನ್ನ ನಾವು ಸಿಂಪರಣೆ ಮಾಡಬಹುದು ನೇರವಾಗಿ ಅಥವಾ ನೀರಿನ ಜೊತೆ ಕೂಡ ನಾವು ಕೊಡಬಹುದು ಅಥವಾ ಗಿಡಗಳ ಬುಡಕ್ಕೆ ಕೂಡ ನಾವು ಹಾಕಬಹುದು. ಇದನ್ನ ಉಪಯೋಗ ಹೇಗೆ ಮಾಡ್ಕೊಳ್ಳೋದು ಇಎಂ ಸೂಕ್ಷ್ಮ ದ್ರಾವಣವನ್ನ ಅಂತ ಹೇಳಿದ್ರೆ 5 ಲೀಟರ್ನಷ್ಟು ದ್ರಾವಣವನ್ನ ನೀರಿನ ಜೊತೆ ಬಿಡಬಹುದು ಅಥವಾ ಈ ದ್ರಾವಣವನ್ನ 2.5 ಮಿಲಿಲೀಟರ್ ಪ್ರತಿ ಲೀಟರ್ಗೆ ಸೇರಿಸ್ಕೊಂಡು ನಾವು ಬೀಜೋಪಚಾರವನ್ನ ಕೂಡ ಮಾಡಬಹುದು. ಬೀಜೋಪಚಾರ ಮಾಡುವ ಸಮಯ ಬೀಜದ ಗಾತ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಣ್ಣ ಗಾತ್ರದ ಬೀಜಗಳಾಗಿದ್ರೆ 20-30 ನಿಮಿಷ, ಮಧ್ಯಮ ಗಾತ್ರದ ಬೀಜ ಆಗಿದ್ರೆ 30-60 ನಿಮಿಷ, ದೊಡ್ಡ ಗಾತ್ರದ ಬೀಜ ಆದ್ರೆ 1-2-3 ಗಂಟೆ ನಾವು ಇದನ್ನ ನೆನೆ ಇಡಬೇಕಾಗುತ್ತೆ. ಇಎಂ ಸೂಕ್ಷ್ಮಾಣು ದ್ರಾವಣದಲ್ಲಿ ಬೀಜಗಳನ್ನ ನೆನೆ ಇಟ್ಟು ನಾವು ಆರಿಸಿ ಆಮೇಲೆ ನಾಟಿ ಮಾಡುವಂಥದ್ದು ಅಥವಾ ಬಿತ್ತುವಂಥದ್ದು ಮಾಡಬಹುದು. ಕಬ್ಬಿನ ತುಂಡುಗಳಾದ್ರೆ 1-5 ನಿಮಿಷ ನೆನೆ ಇಟ್ಟು ಆಮೇಲೆ ನಾವು ಅದನ್ನ ನಾಟಿ ಮಾಡಬಹುದು. ಇನ್ನೊಂದು ಇದೇ ತರದ ಸಾವಯವ ದ್ರವ ಸ್ವರೂಪದ ಗೊಬ್ಬರ ಇದೆ, ಅದು ಬೀಜಾಮೃತ. ಈ ದ್ರಾವಣವನ್ನ ಒಂದು 5 ಕೆಜಿ ಆಕಳ ಸಗಣಿಯನ್ನು ತಗೊಂಡು ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ 50 ಲೀಟರ್ ಡ್ರಮ್ಮಿನಲ್ಲಿ ನೇತು ಬಿಡಬೇಕು. ಒಂದು ರಾತ್ರಿ ತೂಗು ಹಾಕಬೇಕು. ನೆಕ್ಸ್ಟ್ ಡೇ ಅದನ್ನ ಮಾರನೇ ದಿನ 2-3 ಬಾರಿ ನೀರಲ್ಲಿ ನೀಟಾಗಿ ಅದ್ದಿ ಹಿಂಡಬೇಕು. ಅದಾದ್ಮೇಲೆ ಇದಕ್ಕೆ 5 ಲೀಟರ್ನಷ್ಟು ಗೋಮೂತ್ರವನ್ನ ಸೇರಿಸಬೇಕು. ಅದೇ ದಿನ ಒಂದು 50 ಗ್ರಾಂ ಸುಣ್ಣವನ್ನು ತಗೊಂಡು 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸುಣ್ಣದ ದ್ರಾವಣವನ್ನ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಸೊ ಈ ದ್ರಾವಣವನ್ನ ಕೂಡ ಈ ಸಗಣಿ ಮತ್ತು ಗೋಮೂತ್ರದ ಮಿಕ್ಸ್ಚರ್ಗೆ ಆ್ಯಡ್ ಮಾಡಬೇಕು. ಸೊ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ನಾವು ಬೀಜ ಉಪಚಾರಕ್ಕೆ ಬಳಸಬಹುದು. 1 ನಿಮಿಷ 1 ನಿಮಿಷಗಳ ಕಾಲ ಅಥವಾ 5 ನಿಮಿಷಗಳ ಕಾಲ ಒಂದು 10 ನಿಮಿಷಗಳ ಕಾಲ ಇದನ್ನು ಉಪಚರಿಸಿ ಅದನ್ನು ನೆರಳಿನಲ್ಲಿ ಹಾರಿಸಿ ನಾವು ಬೀಜವನ್ನು ಬಿತ್ತಬಹುದಾಗಿದೆ. ಬೀಜವನ್ನು ನೆನೆಸುವಾಗ ಬಿತ್ತನೆ ಪೂರ್ವ ಬೀಜಗಳನ್ನ ಒಂದು ನೀರಿನಲ್ಲಿ 8 ತಾಸು ನಾವು ನಾರ್ಮಲ್ ಆಗಿ ನೆನೆಸ್ತೀವಿ. ಇದರಿಂದಾಗಿ ಚೆನ್ನಾಗಿ ಮೊಳಕೆ ಬರುತ್ತೆ. ಮೊಳಕೆ ಬರೋದಲ್ಲದೆ ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಅಂದ್ರೆ ಎಸ್ಟಾಬ್ಲಿಷ್ಮೆಂಟು, ಕ್ರಾಪ್ ಎಸ್ಟಾಬ್ಲಿಷ್ಮೆಂಟ್ ಕೂಡ, ಬೆಳೆಯ ಒಂದು ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಇವೆಲ್ಲ ಸಾವಯವ ದ್ರವರೂಪದ ಗೊಬ್ಬರಗಳ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ಇದು ಸ್ಥಳೀಯವಾಗಿ ಸಿಗುವಂತಹ ಸಾಮಗ್ರಿಗಳನ್ನ ಬಳಸಿಕೊಂಡು ನಾವು ತಯಾರು ಮಾಡ್ಕೋಬಹುದು. ಇದಕ್ಕೆ ಯಾವುದೇ ಟೆಕ್ನಾಲಜಿ ಎಲ್ಲ ಬೇಕಾಗಿಲ್ಲ. ಸೊ ರಾಸಾಯನಿಕ ವಸ್ತುಗಳನ್ನ ನಾವಿಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಇದು ಪರಿಸರ ಸ್ನೇಹಿಯಾಗಿರುತ್ತದೆ ಮತ್ತೆ ಇದು ಪೋಷಕಾಂಶಗಳನ್ನ ನೀಡುತ್ತೆ. ಸೊ ಪೋಷಕಾಂಶಗಳನ್ನ ನೀಡೋದ್ರ ಜೊತೆಗೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನ, ಚಟುವಟಿಕೆಯನ್ನ ಮಣ್ಣಿನಲ್ಲಿ ಜಾಸ್ತಿ ಮಾಡುತ್ತೆ. ಹೂವಾಡುವಿಕೆಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಹೂವುಗಳ ಸಂಖ್ಯೆ, ಕಾಯಿಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಇದ್ರ ಜೊತೆಗೆ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಕೂಡ ಕೊಡುತ್ತೆ. ಸೊ ಇವೆಲ್ಲ ಸಾವಯವ ಕೃಷಿಯಲ್ಲಿ ದ್ರವರೂಪದ ಗೊಬ್ಬರಗಳ ಉಪಯೋಗ. ಸೊ ಹೆಚ್ಚಿನ ಮಾಹಿತಿಗಾಗಿ 9008994378 ಕರೆ ಮಾಡಬಹುದು. ಇದಿಷ್ಟು ಸಾವಯವ ಕೃಷಿಯಲ್ಲಿ ದ್ರವರೂಪ ಗೊಬ್ಬರಗಳ ಬಳಕೆಯ ಮಾಹಿತಿ. ಧನ್ಯವಾದ. ಇದುವರೆಗೆ ಸಾವಯವ ಕೃಷಿಯಲ್ಲಿ ದ್ರವರೂಪದ ಗೊಬ್ಬರಗಳ ಬಳಕೆ ಈ ಕುರಿತು ಡಾಕ್ಟರ್ ಸುಜಾತಾ ಎಚ್ ಟಿ, ಸಹಾಯಕ ಪ್ರಾಧ್ಯಾಪಕರು, ಬೇಸಾಯ ಶಾಸ್ತ್ರ ವಿಭಾಗ, ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಈಗ ಕೇಳಿ ಚಿಕ್ಕಮಗಳೂರು ಜಿಲ್ಲೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಡಾ ಪೂರ್ಣಿಮಾ ಜಿ ಅವರಿಂದ ತೋಟಗಾರಿಕಾ ಬೆಳೆಗಳ ವಿಮೆ ಕುರಿತು ಮಾಹಿತಿಯನ್ನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಡಾಕ್ಟರ್ ಪೂರ್ಣಿಮಾ ಜಿ ಅವರು ಇದ್ದಾರೆ. ಇವರು ಉಪನಿರ್ದೇಶಕರಾಗಿ ತೋಟಗಾರಿಕೆ ಇಲಾಖೆ ಚಿಕ್ಕಮಗಳೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ತೋಟಗಾರಿಕೆ ಬೆಳೆಯಲ್ಲಿ ವಿಮಾ ಯೋಜನೆ ಈ ಕುರಿತು ಇವರು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಜಿ, ತೋಟಗಾರಿಕೆ ಉಪನಿರ್ದೇಶಕರು, ಚಿಕ್ಕಮಗಳೂರು ಜಿಲ್ಲೆ. ಸೊ ನಮ್ಮ ತೋಟಗಾರಿಕೆ ಚಿಕ್ಕಮಗಳೂರು ವತಿಯಿಂದ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತ, ಅಂದ್ರೆ RWBCIS ಅಂತ ಹೇಳ್ತೀವಿ. ಸೊ ಇದನ್ನ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಈ ವರ್ಷ, ಅಂದ್ರೆ ಪ್ರತಿ ವರ್ಷ ತರನು ಈ ವರ್ಷನು ನಾವು ಚಿಕ್ಕಮಗಳೂರು ಜಿಲ್ಲೆಯನ್ನು ಸದರಿ ಯೋಜನೆ ವ್ಯಾಪ್ತಿಗೆ ಬಂದಿದೆ. ಸೊ ನಮ್ಮಲ್ಲಿ ಅಷ್ಟು ತಾಲೂಕುಗಳು ಏನು, ಚಿಕ್ಕಮಗಳೂರು, ಕಡೂರು, ಕೊಪ್ಪ, ಮೂಡಿಗೆರೆ, ಎನ್ಆರ್ಪುರ, ಶೃಂಗೇರಿ, ತರೀಕೆರೆ, ಅಜ್ಜಂಪುರ ಮತ್ತು ಕಳಸ ತಾಲೂಕು, ಅಷ್ಟು ತಾಲೂಕುಗಳನ್ನು ಈ ವಿಮಾ ಯೋಜನೆಗೆ ಒಳಪಡಿಸಲಾಗಿದೆ. ಸೊ ಈ ವಿಮಾ ಯೋಜನೆಯಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಒಟ್ಟು 5 ಬೆಳೆಗಳಿಗೆ ವಿಮೆ ಯೋಜನೆ ಇದೆ. ಅಂದ್ರೆ ಯಾವ್ಯಾವ್ದು ಅಂದ್ರೆ ಅಡಿಕೆ, ಕರಿಮೆಣಸು, ಹಸಿರು ಮೆಣಸಿನಕಾಯಿ, ದಾಳಿಂಬೆ ಮತ್ತು ಮಾವು. ಸೊ ಇಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಒಟ್ಟು ವಿಮಾ ಮೊತ್ತ ಪ್ರತಿ ಬೆಳೆಗೂ ಚೇಂಜ್ ಆಗುತ್ತೆ. ಮತ್ತೆ ಅದಕ್ಕೆ 5% ಅಷ್ಟು ರೈತರು ವಿಮಾ ಕಂತನ್ನ ಪ್ರತಿ ಹೆಕ್ಟೇರ್ಗೆ ಪಾವತಿ ಮಾಡಬೇಕಾಗಿರುತ್ತೆ. ಈಗ ನಮಗೆ ಅಡಿಕೆ ಬೆಳೆಗೆ ನಮಗೆ ಒಟ್ಟು ವಿಮಾ ಮೊತ್ತ 1,28,000 ಇದೆ. ಸೊ ರೈತರು ವಿಮೆ 5% ತರ, ಅಂದ್ರೆ 6,400 ರೂಪಾಯಿಗಳನ್ನ ರೈತರು ಪಾವತಿ ಮಾಡಬೇಕಾಗಿರುತ್ತದೆ. ಅದೇ ತರ ಕರಿಮೆಣಸಿಗೆ 47,000 ಒಟ್ಟು ವಿಮೆ ಮೊತ್ತ ಇದ್ರೆ ರೈತರ ಕಂತು 2,350 ಇರುತ್ತೆ. ಹಾಗೆ ಹಸಿರು ಮೆಣಸಿನಕಾಯಿಗೆ 71,000 ಒಟ್ಟು ವಿಮಾ ಮೊತ್ತ ಆಗಿದ್ದಲ್ಲಿ 3,550 ರೂಪಾಯಿ ಶೇಕಡ 5% ಪ್ರತಿ ಹೆಕ್ಟೇರ್ಗಿರುತ್ತೆ. ಹಾಗೆ ದಾಳಿಂಬೆ 127,000 ಒಟ್ಟು ವಿಮಾ ಮೊತ್ತ ಇದ್ದು 6,350, ಹಾಗೂ ಮಾವುಗೆ 80,000 ಒಟ್ಟು ವಿಮಾ ಮೊತ್ತ ಇದ್ದು 4,000 ರೂಪಾಯಿ ಪ್ರತಿ ಹೆಕ್ಟೇರ್ ಶೇಕಡ 5% ರೈತರು ವಿಮೆನ ಪಾವತಿ ಮಾಡಬೇಕಾಗಿರುತ್ತೆ. ಅಂದ್ರೆ ಇದರಲ್ಲಿ ಬೆಳೆ ಸಾಲ ಪಡೆದ ರೈತರು ಮತ್ತೆ ಸಾಲ ಪಡೆದ ರೈತರು ಅಂತ 2 ತರ ನಾವು ಲೋನಿ ಮತ್ತೆ ಅಥವಾ ನಾನ್ ಲೋನಿ ಅಂತ ಹೇಳಿ ವಿಮೆನ ಪಾವತಿ ಮಾಡೋ ಅವಕಾಶ ಇರುತ್ತೆ. ಬೆಳೆ ಸಾಲ ಪಡೆದಿರುವಂತ ರೈತರಿಗೆ ಅವರಿಗೆ 30/8/2025 ಕೊನೆ ದಿನಾಂಕ ಆಗಿರುತ್ತದೆ. ಇದೇ ತಿಂಗಳು 30/8, 30ನೇ ತಾರೀಕು ಆಗಸ್ಟ್ ಮಂತ್ ಇಂದು ಕೊನೆ ದಿನಾಂಕ ಆಗಿರುತ್ತೆ ಸಾಲ ಪಡೆದ ರೈತರಿಗೆ. ದಯವಿಟ್ಟು ಯಾರೆಲ್ಲ ರೈತರು ಆಸಕ್ತಿ ಇರುವಂತವ್ರು ಅಥವಾ ಈ ಬೆಳೆಗಳೆಲ್ಲ ಯಾರು ಬೆಳೀತಾ ಇದ್ದಾರೆ, ದಯವಿಟ್ಟು ಇನ್ಶೂರೆನ್ಸ್ ನ ಕಟ್ಟಿ ಎಲ್ಲಿ ಕಟ್ಟಬಹುದು ಅನ್ನೋ ತರ ಅಂತಂದ್ರೆ ನೀವು ಕಾಮನ್ ಸರ್ವಿಸ್ ಸೆಂಟರ್ಸ್ ಇರ್ಬೋದು ಅಥವಾ ಡಿಜಿಟಲ್ ಸೇವಾ ಕೇಂದ್ರ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಗ್ರಾಮ ಒನ್ ಕೇಂದ್ರಗಳಲ್ಲಿ ಬ್ಯಾಂಕ್ಗಳಲ್ಲಿ ನೀವು ಇನ್ಶೂರೆನ್ಸ್ ನ ಕಟ್ಟಬಹುದಾಗಿರುತ್ತೆ. ಸೊ ಈಗ ಬೇಸ್ಡ್ ಆನ್ ಅಂದ್ರೆ ಇಷ್ಟು ಬೆಳೆಗಳನ್ನ ನಾವು ಟರ್ಮ್ ಶೀಟ್ ಆಧಾರದ ಮೇಲೆ ನಾವು ಬೆಳೆ ವಿಮೆಗೆ ನಾವು ನೋಂದಾಯಿಸಕ್ಕೆ ನಿಮಗೆ ಅವಕಾಶ ಕಲ್ಪಿಸಿರುವಂತದ್ದು. ಈಗ ಟರ್ಮ್ ಶೀಟ್ ಅಂತ ಹೇಳಿದ್ರೆ ಈಗ ಇದು ಪ್ಯೂರ್ಲಿ ಬೇಸ್ಡ್ ಆನ್ ಹವಾಮಾನ ಆಧಾರಿತ. ಈಗ ಆ ಭಾಗದಲ್ಲಿ ಆ ಪಂಚಾಯತಿಲಿ ಎಷ್ಟು ಮಳೆ ಬಿದ್ದಿದೆ ಅಥವಾ ಎಷ್ಟು ಟೆಂಪರೇಚರ್ ಇದೆ ಅಥವಾ ಎಷ್ಟು ಆರ್ದ್ರತೆ ಅಂತ ಹೇಳ್ತೀವಿ, ಹ್ಯುಮಿಡಿಟಿ ಹೇಳ್ತೀವಿ, ಅದಿದೆ, ಅದ್ರ ಬೇಸ್ಡ್ ಆನ್ ದಟ್ಟು ಯಾವ ಬೆಳೆಗೆ ಎಷ್ಟು ಅವಶ್ಯಕತೆ ಇದೆ, ಅದಕ್ಕಿಂತ ಹೆಚ್ಚಿಗೆ ಅಥವಾ ಕಡಿಮೆ ಆದಲ್ಲಿ ಏನೆಲ್ಲ ತೊಂದರೆಗಳಾಗುತ್ತೆ ಅದ್ರ ಪ್ರಕಾರವಾಗಿ ನಾವು ವಿಮೆನ ಕ್ಲೇಮ್ಸ್ ನ ಸೆಟಲ್ ಮಾಡುವಂತದ್ದು. ಇದಿಷ್ಟು ನಮಗೆ ಸಂರಕ್ಷಣೆ ಪೋರ್ಟಲ್ ಅಂತ ಹೇಳ್ತೀವಿ. ಸಂರಕ್ಷಣೆ ಪೋರ್ಟಲ್ ಅಲ್ಲಿ ಇದಿಷ್ಟು ನಡೆಯುವಂತದ್ದು, ಎಲ್ಲ ಪ್ರತಿಯೊಂದು ಕಾರ್ಯನು ನಡೆಯುವಂತದ್ದು ಸಂರಕ್ಷಣೆ .karnataka.gov.in ಅಂತ ಹೇಳ್ತೀವಿ. ಇದ್ರ ಮೂಲಕನೇ ಇರುತ್ತೆ, ಇದು ಆನ್ಲೈನ್ ಪೋರ್ಟಲ್ ಆಗಿರುತ್ತೆ. ಯಾರಾದ್ರೂ ಅದನ್ನ ನೀವು ಸಿಟಿಜನ್ ಲಾಗಿನ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಆ ತರ ಇರುತ್ತೆ. ಒಟ್ಟು ಈಗ ಒಂದ್ ಪಕ್ಷ ಬೆಳೆ ಸಾಲ ಪಡೆದಿರುವಂತ ರೈತರು ಅಂದ್ರೆ ಲೋನಿ ಫಾರ್ಮರ್ಸ್ ಗೆ ಇದು ಕಂಪಲ್ಸರಿ ಇರುತ್ತೆ. ಸಂಬಂಧಪಟ್ಟ ಬ್ಯಾಂಕಿನ ವ್ಯವಸ್ಥಾಪಕರ ಏನಿದ್ದಾರೆ ಅವ್ರದೇ ಜವಾಬ್ದಾರಿ ಇರುತ್ತೆ ಸಾಲ ಪಡೆದಿರೋಂತ ರೈತರಿಗೆ ಬೆಳೆ ವಿಮೆ ಕಟ್ಟಿಸಬೇಕಾಗಿರುವಂತದ್ದು. ಒಂದ್ ಪಕ್ಷ ರೈತರು ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅವರಿಗೆ ಬೇಡ ಅನ್ನೋ ತರ ಇದ್ರೆ ಅವರು 7 ದಿನಕ್ಕೆ ಮುಂಚಿತವಾಗಿ ಅವರು ಲಿಖಿತವಾಗಿ ಒಂದು ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಡಬೇಕು. ಸೊ ನಮಗೆ ವಿಮೆ ಬೇಡ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಲೋನಿ ಫಾರ್ಮರ್ಸ್ ಗೆ ಇದು ಕಂಪಲ್ಸರಿ ಇರುತ್ತೆ, ಸಂಬಂಧಪಟ್ಟ ಬ್ಯಾಂಕಿನ ವ್ಯವಸ್ಥಾಪಕರದು ಜವಾಬ್ದಾರಿ ಆಗಿರುತ್ತದೆ. ಸೊ ಈ ವರ್ಷ ನಮ್ಮ ಜಿಲ್ಲೆಗೆ ಇಫ್ಕೋ ಟೋಕಿಯೋ ಕಂಪನಿ ನೋಂದಾಯಿತ ಆಗಿದೆ. ಸೊ ಇಫ್ಕೋ ಟೋಕಿಯೋ ಇನ್ಶೂರೆನ್ಸ್ ಕಂಪನಿ ನೋಂದಾಯಿತ ಆಗಿದೆ. ಇವ್ರದ್ರು ಪ್ರತಿನಿಧಿಗಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಸೊ ಹಾಗೂ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ನೀವು ಸಂಬಂಧಪಟ್ಟ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿ ಅಥವಾ ನಮ್ಮ ಜಿಲ್ಲಾ ಮಟ್ಟದ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿನ ನೀವು ಸಂಪರ್ಕಿಸಬಹುದು. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ನೀವು ಕೇಳ್ಕೋಬಹುದು. ಧನ್ಯವಾದಗಳು. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಡಾ ಪೂರ್ಣಿಮಾ ಜಿ ಅವರಿಂದ ತೋಟಗಾರಿಕಾ ಬೆಳೆಗಳ ವಿಮೆ ಕುರಿತು ಮಾಹಿತಿಯನ್ನು ಕೇಳಿದಿರಿ. ಈಗ ಕೇಳಿ ಮೀನುಗಾರಿಕಾ ಇಲಾಖೆಯ ಪ್ರಕಟಣೆಯನ್ನು. ಇದೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಮೀನುಗಾರಿಕೆ ಇಲಾಖೆ ಶಿವಮೊಗ್ಗ ವತಿಯಿಂದ 2022-23 2024-25 ಸಾಲಿನವರೆಗೆ ಮರು ಹಂಚಿಕೆಯಾಗಿರುವ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ವಿವಿಧ ಘಟಕಗಳಿಗೆ ಸಹಾಯಧನ ನೀಡಲು ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ಮೀನು ಕೃಷಿ ಕೊಳಗಳ ನಿರ್ಮಾಣ ಒಟ್ಟು 4.03 ಹೆಕ್ಟರ್ ಗುರಿ ಇದ್ದು ಸಾಮಾನ್ಯರಿಗೆ 2.39 ಮತ್ತು ಪರಿಶಿಷ್ಟ ಜಾತಿ 1.64 ಹೆಕ್ಟರ್ ನೀಡಲಾಗುವುದು. ಮೀನು ಕೃಷಿ ಕೊಳ ನಿರ್ಮಾಣ ಮಾಡಿ ಮೀನು ಕೃಷಿ ಕೈಗೊಂಡವರಿಗೆ ಹೂಡಿಕೆಗಳ ವೆಚ್ಚದ ಮೇಲೆ ಸಹಾಯಕ್ಕೆ ಒಟ್ಟು 8.60 ಹೆಕ್ಟರ್ ಗುರಿ ನಿಗದಿಪಡಿಸಿದ್ದು ಸಾಮಾನ್ಯರಿಗೆ 4.80, ಸಾಮಾನ್ಯ ಮಹಿಳೆಯರಿಗೆ 1.80, ಪರಿಶಿಷ್ಟ ಜಾತಿಗೆ 1 ಹಾಗೂ ಪರಿಶಿಷ್ಟ ಪಂಗಡಕ್ಕೆ 1 ಹೆಕ್ಟೇರ್ ನೀಡಲಾಗುವುದು. ಯಾಂತ್ರೀಕೃತ ದೋಣಿ ಖರೀದಿಗೆ ಸಹಾಯ ಯೋಜನೆಯಡಿ ಸಾಂಪ್ರದಾಯಿಕ ಮೀನುಗಾರಿಕೆ FRP ಬದಲಿ ದೋಣಿ ನಿರ್ಮಾಣಕ್ಕಾಗಿ ಸಹಾಯ 0.1 ಘಟಕ ಗುರಿ ಇದ್ದು ಸಾಮಾನ್ಯರಿಗೆ ನೀಡಲಾಗುವುದು. ಮೀನು ಮರಿ ಪಾಲನಾ ಘಟಕ ನಿರ್ಮಾಣ ಸಹಾಯ ಒಟ್ಟು 7.198 ಹೆಕ್ಟೇರ್ ಗುರಿ ಇದ್ದು ಸಾಮಾನ್ಯರಿಗೆ 2.03, ಮಹಿಳೆಯರಿಗೆ 2.228, ಪರಿಶಿಷ್ಟ ಜಾತಿಗೆ 1 ಹಾಗೂ ಪರಿಶಿಷ್ಟ ಪಂಗಡಕ್ಕೆ 1.94 ಹೆಕ್ಟೇರ್ ನೀಡಲಾಗುವುದು. ಸೈಕಲ್ ವಿತ್ ಐಸ್ ಬಾಕ್ಸ್ ಸಾಮಾನ್ಯ ವರ್ಗಕ್ಕೆ 1 ಗುರಿ, ಮಧ್ಯಮ ವರ್ಗದ ಅಲಂಕಾರಿಕ ಸಾಕಾಣಿಕೆ ಘಟಕ ಪರಿಶಿಷ್ಟ ಜಾತಿ 1 ಗುರಿ, ಹೊಸತಾದ ಅಲಂಕಾರಿಕ ಮೀನು ಮಾರಾಟ ಮಳಿಗೆ ಸೇರಿದಂತೆ ಸಹಾಯ ಪರಿಶಿಷ್ಟ ಜಾತಿ 0.1 ಘಟಕ ನೀಡಲಾಗುವುದು. ಸಹಾಯ ಧನ ಘಟಕಗಳ ಉಪಯೋಜನೆಗಳನ್ನು ಪಡೆಯಲು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ 40% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಫಲಾನುಭವಿಗಳಿಗೆ 60% ಸಹಾಯಧನ ನೀಡಲಾಗುವುದು. ಆಸಕ್ತರು ಸೆಪ್ಟೆಂಬರ್ 20 ರೊಳಗೆ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಅರ್ಜಿಗಳನ್ನು ಪಡೆದು ಸಂಬಂಧಪಟ್ಟ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಪೂರ್ಣ ದಾಖಲೆಗಳೊಂದಿಗೆ ಸಲ್ಲಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ತಿಳಿಸಿರುತ್ತಾರೆ. ಇದುವರೆಗೆ ಮೀನುಗಾರಿಕೆ ಇಲಾಖೆಯ ಪ್ರಕಟಣೆಯನ್ನು ಕೇಳಿದಿರಿ. ಈಗ ಚಿತ್ರದುರ್ಗ ಜಿಲ್ಲೆಯ ಗಾಂಧಿನಗರದ ರೇವಣ್ಣ ಸಿದ್ದಪ್ಪ ಮತ್ತು ತಂಡದವರಿಂದ ಭಜನೆ ಪದವನ್ನು ಕೇಳುವಿರಿ. ಬಾಗಿಲ ಮಾಡೆ ತುಂಬಿ ಸಂದನೆ ಇರಲ ಬಾಗಿಲ

ಇದುವರೆಗೆ ಚಿತ್ರದುರ್ಗ ಜಿಲ್ಲೆಯ ಗಾಂಧಿನಗರದ ರೇವಣ್ಣ ಸಿದ್ದಪ್ಪ ಮತ್ತು ತಂಡದವರಿಂದ ಭಜನೆ ಪದವನ್ನು ಕೇಳಿದಿರಿ. ಈಗ ಪರಿಸರ ಗೀತೆಯನ್ನು ಕೇಳುವಿರಿ. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ಸಿರಿಯ ಬಯಲು ಅಂಗಳದಲ್ಲಿ ಗಿಡಗಳ ನೆಟ್ಟಿಹೆವು. ನಾವು ಗಿಡಗಳ ನೆಟ್ಟಿಹೆವು. ಸುಂದರ ಸೊಬಗಿನ ಹಸಿರು ಕಾನನದ ಸ್ವರ್ಗವ ಕಟ್ಟಿಹೆವು. ನಾವು ಸ್ವರ್ಗವ ಕಟ್ಟಿಹೆವು. ಬನಸಿರಿಯ ಬಯಲು ಅಂಗಳದಲ್ಲಿ ಗಿಡಗಳ ನೆಟ್ಟಿಹೆವು. ಸುಂದರ ಸೊಬಗಿನ ಹಸಿರು ಕಾನನದ ಸ್ವರ್ಗವ ಕಟ್ಟಿಹೆವು. ಕನ್ನಡ ನಾಡಿನ ಪುಣ್ಯ ಭೂಮಿಯಲ್ಲಿ ಕಾಡನ್ನು ಬೆಳೆಸುವೆವು. ನಾವು ಕಾಡನ್ನು ಬೆಳೆಸುವೆವು. ಕರ್ನಾಟಕದ ಕಾವ್ಯ ರಾಶಿಯಲ್ಲಿ ಕವಿತೆಯ ಬರೆಸುವೆವು. ನಾವು ಕವಿತೆಯ ಬರೆಸುವೆವು. ನಾವು ಕವಿತೆಯ ಬರೆಸುವೆವು. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ಬೆಳದಿಹ ವನಸಿರಿ ಕಾಯುವೆವು. ನಾವು ವನಸಿರಿ ಕಾಯುವೆವು. ಜನತೆಯ ಸುಖಕ್ಕೆ ರಾಷ್ಟ್ರದ ಹಿತಕ್ಕೆ ದಿನವಿಡಿ ಶ್ರಮಿಸುವೆವು. ನಾವು ದಿನವಿಡಿ ಶ್ರಮಿಸುವೆವು. ನೆತ್ತರು ಹೊರಿದರು ಸುತ್ತಲೂ ಬೆಳದಿಹ ವನಸಿರಿ ಕಾಯುವೆವು. ಜನತೆಯ ಸುಖಕ್ಕೆ ರಾಷ್ಟ್ರದ ಹಿತಕ್ಕೆ